ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ ಬೆಂಗಳೂರಿನ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಪಾಳೆಗಾರ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370477 22370488. ಕೇಳಿ, ಜುಲೈ 9 ಸಾಯಂಕಾಲ 6:30 ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೃಷ್ಣಮೂರ್ತಿ ಇವರೊಡನೆ ಸಂದರ್ಶನ. ಇವರೊಡನೆ ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕೃಷ್ಣಮೂರ್ತಿ ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓ, ನಮಸ್ತೆ ಸರ್. ಬಹಳ ಮುಖ್ಯವಾಗಿ ಕೃಷ್ಣಮೂರ್ತಿ ಸರ್ ಅವರೇ, ಇವತ್ತು ಶೇಂಗಾ ಬೆಳೆಯ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ಕೃಷಿಯಲ್ಲಿ ಸಸ್ಯ ಪೋಷಕಾಂಶಗಳ ಬಗ್ಗೆ ಒಂದಿಷ್ಟು ತಿಳಿಸಿ ಸರ್. ಮೊದಲನೇದಾಗಿ ನಮ್ಮ ಶೇಂಗಾ ಬೆಳೆಗೆ ತಗೊಂಡ್ರೆ, ಶೇಂಗಾ ಇದು ದ್ವಿದಳ ಧಾನ್ಯದ ಬೆಳೆ, ದ್ವಿದಳ ಧಾನ್ಯ ಗುಂಪಿಗೆ ಸೇರುತ್ತೆ ಪಲ್ಸಸ್ಗೆ. ಇದರಲ್ಲಿ 45-50% ಎಣ್ಣೆ ಅಂಶ ಇರುತ್ತೆ. ಅದ್ರ ಜೊತೆಗೆ 20-25% ಪ್ರೋಟೀನ್ ಅನ್ನು ಸಸಾರಜನಕನು ಇರುತ್ತೆ. ಇದನ್ನ ನಾವು ಬಡವರ ಬಾದಾಮಿ ಅಂತಲೂ ಕರಿತೀವಿ ನಾವು ಇದನ್ನ. ಮತ್ತೆ ಇದು ಶೇಂಗಾ ಉತ್ತಮ ಆಹಾರ ಆಗಿದೆ. ಇದು ಇವನ್ ದನಕರುಗಳಿಗೂ ಸಮೇತ ಒಳ್ಳೆ ಪೌಷ್ಟಿಕ ಮೇವು ಸಿಗುತ್ತೆ. ಇದರಿಂದ ಶೇಂಗಾವನ್ನು ಸಾಮಾನ್ಯವಾಗಿ ನಾವು ನೆಲಗಡಲೆ, ಕಡಲೆಕಾಯಿ ಅಂತಲೂ ಸಹ ಕರಿತೀವಿ. ಜೊತೆಗೆ ಈ ಶೇಂಗಾದಲ್ಲಿ ಬೇರಿನಲ್ಲಿ ಗಂಟಿರ್ತವೆ. ಸೊ ಆ ಗಂಟಿನಲ್ಲಿ ರೈಜೋಬಿಯಂ ಅಣುಜೀವಿಗಳು ಇರ್ತವೆ. ಅವು ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಪರಿವರ್ತಿಸಿ ಭೂಮಿಯ ಫಲವತ್ತತೆ ಹೆಚ್ಚಿಸ್ತವೆ, ಬೆಳೆಗೂ ಕೊಡ್ತವೆ. ಶೇಂಗಾವನ್ನು ನಾವು ಕರ್ನಾಟಕದಲ್ಲಿ ಸುಮಾರು 575,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಿದ್ದಾರೆ ಕರ್ನಾಟಕದಲ್ಲಿ. 55,70,000 5.3 ಲಕ್ಷ ಬೆಳೀತಿದ್ದಾರೆ. ಜೊತೆಗೆ ಪ್ರೊಡಕ್ಟಿವಿಟಿ ಅಂದಾಜು ಸುಮಾರು 5 ಲಕ್ಷ ಕ್ವಿಂಟಲ್ಸ್ ಇದೆ. ಸೊ ಸರಾಸರಿ ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 846 kg ಬರುತ್ತೆ ಇಳುವರಿ. 846 kg ಇಳುವರಿ ಬರುತ್ತೆ ಹೆಕ್ಟೇರ್ಗೆ. ಸೊ ಅದೇ ಒಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಇಷ್ಟು ಏರಿಯಾ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ. ಇದು ವಿಸ್ತೀರ್ಣ ಮತ್ತೆ ಉತ್ಪಾದನೆ ಉತ್ಪಾದಕತೆ ಹೇಳಿದೆ. ಸೊ ಜಿಲ್ಲೆ ವೈಸ್ ತಗೊಂಡ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಏರಿಯಾದಲ್ಲಿ ಬೆಳೀತಾರೆ. ಅಂದ್ರೆ ಸುಮಾರು 1.40 ಅಂದ್ರೆ 1.5 ಲಕ್ಷ ಹೆಕ್ಟೇರ್ ಬೆಳೀತಾರೆ. ಸೊ ಬಟ್ ಇಳುವರಿ ಅಲ್ಲಿ ಕಡಿಮೆ ಇದೆ, ಹೆಕ್ಟೇರ್ಗೆ 537 kg ಮಾತ್ರ ಇದೆ. ಒಟ್ಟು ಉತ್ಪಾದನೆ ಒಂದು 75,000 ಕ್ವಿಂಟಲ್ ಇದೆ ಅಲ್ಲಿ. ಸೊ ನಮ್ಮ ನೆಕ್ಸ್ಟ್ ಬಿಟ್ರೆ ತುಮಕೂರು ಬರುತ್ತೆ, ಏರಿಯಾ ವೈಸ್ 66,000 ಹೆಕ್ಟೇರ್ ನಲ್ಲಿ ಬೆಳೀತಾರೆ. ಸೊ ಅಲ್ಲೂ ಸರಾಸರಿ ಅಂದ್ರೆ ಹೆಕ್ಟೇರ್ಗೆ 618 kg ಬರುತ್ತೆ. ಆದ್ರೆ ನಮ್ಮ ಬಳ್ಳಾರಿ ಥರ್ಡ್ ಬರುತ್ತೆ, ಥರ್ಡ್ ಪ್ಲೇಸ್ ಬರುತ್ತೆ ಬಳ್ಳಾರಿ ಜಿಲ್ಲೆ ಅಂದ್ರೆ ಅವಿಭಜಿತ ಬಳ್ಳಾರಿ ಅಂದ್ರೆ ಇನ್ಕ್ಲೂಡಿಂಗ್ ವಿಜಯನಗರ ಸೇರಿ. ಸೊ ಅಲ್ಲಿ 55,000 ಹೆಕ್ಟೇರ್ ಪ್ರದೇಶ ಬೆಳೀತಿದ್ದಾರೆ ಬಳ್ಳಾರಿನಲ್ಲಿ. ಸೊ ಅದರಿಂದ 62,000 ಕ್ವಿಂಟಲ್ಸ್ ಇಳುವರಿ ಬರ್ತಿದೆ. ಸೊ ಪ್ರತಿ ಹೆಕ್ಟೇರ್ಗೆ 1,147 ಅಂದ್ರೆ ಅರೌಂಡ್ 150 kg ಬರ್ತಿದೆ. ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ನಮ್ಮ ಬಳ್ಳಾರಿ ಅವಿಭಜಿತ ಬಳ್ಳಾರಿ ಜಿಲ್ಲೆಯಲ್ಲೇನೆ ಇಳುವರಿ ಎಕರೆ ವಾರು ಹೆಕ್ಟೇರ್ ವಾರು ಜಾಸ್ತಿ ಇದೆ. ಸೊ ಪ್ರೊಡಕ್ಟಿವಿಟಿ ಉತ್ಪಾದಕತೆ ಇಲ್ಲಿ ನಮ್ ಜಾಸ್ತಿ ಇದೆ. ಬಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಂದ್ರೆ ಭಾರತದಲ್ಲಿ ನಮ್ಮ ದೇಶಕ್ಕೆ ತಗೊಂಡ್ರೆ ಅಲ್ಲಿ 55,00,000 ಹೆಕ್ಟೇರ್ ನಲ್ಲಿ ನಮ್ ಬೆಳೀತಾರೆ. ಸೊ ಅಲ್ಲಿ 101,00,000 ಟನ್ಸ್ ಇಳುವರಿ ಬಂದಿದೆ. ಸೊ ಹೆಕ್ಟೇರ್ ವಾರು ತಗೊಂಡಾಗ ಅಲ್ಲಿ 1,863 kg ಪರ್ ಹೆಕ್ಟೇರಿ ಬರುತ್ತೆ. ಹಾಗೆ ಅಂದ್ರೆ ನಮ್ದು ಈವನ್ ರಾಜ್ಯದ ತಗೊಂಡ್ರಂತೂ ಡಬಲ್ ಇದೆ ಅಲ್ಲಿ ಸರಾಸರಿ ಇಳುವರಿ. ನಮ್ಮ ಅವಿಭಜಿತ ಬಳ್ಳಾರಿ ಜಿಲ್ಲೆ ತಗೊಂಡ್ರು ನಮ್ಗಿನ್ನೂ ಸ್ಕೋಪ್ ಇದೆ. ಅಂದ್ರೆ ಇನ್ನೂ 700-750 kg ಅರೌಂಡ್ 7.5 ಕ್ವಿಂಟಲ್ ಅಷ್ಟು ಇಳುವರಿ ನಾವು ಹೆಚ್ಚಿಸಬಹುದು ಇದಕ್ ಕಂಪೇರ್ ಮಾಡಿದ್ರೆ. ಬಟ್ ಇನ್ನು ಪೊಟೆನ್ಶಿಯಲ್ ಇಳುವರಿ ಅಂದ್ರೆ ಇನ್ನು ಡಬಲ್ ಮಾಡಬಹುದು ನಾವು. ಈಗ 1,150 kg ಅಷ್ಟೇ ಇದೆ ಹೆಕ್ಟೇರ್ಗೆ. ಸೊ ನಾವು ಇನ್ನು ಡಬಲ್ ಮಾಡಬಹುದು. ಅಂದ್ರೆ ಅದಕ್ಕೆ ನಾವು ಸಮಗ್ರ ರೀತಿಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಇದ್ರ ಮುಖಾಂತರ ಹೇಳ್ತೀನಿ. ತಾವು ಈಗ ರಾಜ್ಯ ಮತ್ತು ವಿವಿಧ ಜಿಲ್ಲೆಗಳನ್ನ ಗಮನದಲ್ಲಿಟ್ಕೊಂಡು ದೇಶವನ್ನು ಗಮನದಲ್ಲಿಟ್ಕೊಂಡು ಶೇಂಗಾ ಬೆಳೆಯ ಸ್ಥಾನಮಾನದ ಬಗ್ಗೆ ಹೇಳಿದ್ರಿ, ಮತ್ತೆ ನಮಗೆ ಇಳುವರಿ ಶೇಂಗಾ ಬೆಳೆಯಲ್ಲಿ ಇಳುವರಿ ಹೆಚ್ಚಳ ಆಗ್ಬೇಕು ಅನ್ನೋದಾದ್ರೆ ಅದಕ್ಕೆ ಪೋಷಕಾಂಶಗಳ ಅಗತ್ಯ ಇದೆ. ಅದನ್ನ ನಿರ್ವಹಣೆ ಮಾಡುವ ಒಂದು ಕಲೆ ರೈತರಿಗೆ ಇನ್ನೂ ಚೆನ್ನಾಗಿ ಅದು ಗೊತ್ತಾಯ್ತು ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಳುವರಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಈ ಆಧುನಿಕ ಕೃಷಿಯಲ್ಲಿ ಸಸ್ಯ ಪೋಷಕಾಂಶಗಳನ್ನ ಬಳಸಲಿಕ್ಕೆ ಏನ್ ಕಾರಣಗಳು ಉಂಟು, ಹೇಗೆ ಬಳಸಬೇಕು? ಈ ಆಧುನಿಕ ಕೃಷಿಯಲ್ಲಿ ಸಸ್ಯ ಪೋಷಕಾಂಶಗಳು ಬಳಸೋದು ಇನ್ನ ಮುಂಚೆ ನಾನು ನಮ್ಮ ಬೆಳೆಗಳಿಗೆ ಕೃಷಿಯಲ್ಲಿ ನಮ್ಗೆ ನೀರಾವರಿ ಆಗಿರ್ಬೋದು ಅಥವಾ ಕುಷ್ಕಿ ಅಂದ್ರೆ ಒಣ ಬೇಸಾಯ ಆಗಿರ್ಬೋದು ಆ ಪ್ರದೇಶದಲ್ಲಿ ಅಧಿಕ ಇಳುವರಿ ತೆಗಿಬೇಕಂದ್ರೆ ಯಾವುದೇ ಒಂದು ಬೆಳೆಗಳಲ್ಲಾಗ್ಲಿ ಒಟ್ಟು 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಅದರಲ್ಲಿ ಇಂಗಾಲ, ಜಲಜನಕ, ಆಮ್ಲಜನಕ, ಸಾರಜನಕ, ರಂಜಕ, ಪೊಟಾಷ್, ಸುಣ್ಣ, ಮ್ಯಾಗ್ನೀಷಿಯಂ, ಗಂಧಕ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗ್ತವೆ. ಸೊ ಇವನ್ನ ನಾವು ಮುಖ್ಯ ಪೋಷಕಾಂಶಗಳಂತ ಕರಿತೀವಿ. ಇನ್ನ ಉಳಿದ 7 ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಮಾಲಿಬ್ಡನಮ್, ಬೋರಾನ್, ಕ್ಲೋರಿನ್ ಇವೆಲ್ಲ ಅಲ್ಪ ಪ್ರಮಾಣದಲ್ಲಿ ಬೇಕಾಗ್ತವೆ. ಇವನ್ನ ಲಘು ಪೋಷಕಾಂಶ ಅಂತ ಕರಿತೀವಿ ನಾವು. ಸೊ ಇವು ಆರೋಗ್ಯವಾದ ಸಸ್ಯ ಬೆಳವಣಿಗೆಗೆ ಬಹಳ ಮುಖ್ಯ. ಅದನ್ನ ನಾವು ಸ್ಟೇಜ್ ಆಫ್ ದಿ ಕ್ರಾಪ್ ಅಂದ್ರೆ ವಿವಿಧ ಬೆಳೆಗಳ ಹಂತಗಳಲ್ಲಿ ಮೇಲ್ಕಂಡ ಎಲ್ಲ ಪೋಷಕಾಂಶಗಳನ್ನ ನಾವು ಸರಿಯಾದ ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಸೊ ಜೊತೆಗೆ ಈ ನೀವು ತಾವ್ ಕೇಳ್ದಂಗೆ ಆಧುನಿಕ ಕೃಷಿಯಲ್ಲಿ ಅಂದ್ರೆ ನಾವು ಆಧುನಿಕ ಕೃಷಿ ಅಂದ್ರೆ ನಾವು ಏನ್ ಮಾಡರ್ನ್ ಅಗ್ರಿಕಲ್ಚರ್ ಏನ್ ಮಾಡ್ತಿದೀವಿ, ನಾವು ಒಂದೇ ತರ ಬೆಳೆ ಬೆಳಿತೀವಿ ಅಂದ್ರೆ ಮೊನೋಕ್ರಾಪಿಂಗ್ ಸಿಸ್ಟಮ್ ಹೋಗ್ತೀವಿ. ಅಂದ್ರೆ ಪ್ರತಿ ವರ್ಷ ಒಂದೇ ತರ ಬೆಳೆ ಬೆಳೆಯೋದು ಅಥವಾ ಕಂಟಿನ್ಯೂಸ್ ಆಗಿ ಬೆಳೆ ಬೆಳಿತೀವಿ. ಒಂದಾಗದಿದ್ರು ಬೇರೆ ಆದ್ರೂ ಒಂದೇ ಪ್ರದೇಶದಲ್ಲಿ ನಾವು ಮುಂಚೆ ಏನ್ ಮಾಡ್ತಿದ್ರು ಜಾಸ್ತಿ ಏರಿಯಾ ಇರ್ತಿತ್ತು, ಜನಸಂಖ್ಯೆ ಕಡಿಮೆ ಇರ್ತಿತ್ತು, ಒಂದು ಏರಿಯಾದಲ್ಲಿ ಬೆಳೆದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಬೆಳಿತಿರ್ಲಿಲ್ಲ, ಬೀಳ್ಬಿಡೋರು ನೆಕ್ಸ್ಟ್ ಇಯರ್ ಬೆಳೆ ತಗೊಳೋರು ಅದ್ರ ನೆಕ್ಸ್ಟ್ ಇಯರ್. ಬಟ್ ಈಗೇನಾಗಿದೆ ಒಂದೇ ಕ್ಷೇತ್ರದಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುತ್ತಾರೆ. ಸೊ ಅದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಕ್ಷೀಣಿಸುತ್ತೆ, ಕಡಿಮೆ ಆಗಿದೆ. ಸೊ ಇದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಸೊ ಹಾಗಾಗಿ ಉತ್ತಮ ಕೃಷಿ ಮತ್ತು ಇಳುವರಿಯನ್ನು ಪಡೆಯಬೇಕಾದ್ರೆ ನಾವು ಪೋಷಕಾಂಶಗಳ ಪುನರ್ಬಳಕೆ ಮಾಡೋದು ಬಹಳ ಮುಖ್ಯ. ಈ ದಿಸೆಯಲ್ಲಿ ನಾವು ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ, ಹಸಿರಿಲ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಸಮರ್ಥ ರೀತಿಯಲ್ಲಿ ನಾವು ಬಳಕೆ ಮಾಡಬೇಕು. ಸೊ ಇವೆಲ್ಲ ಸಮರ್ಥ ರೀತಿಯಲ್ಲಿ ಬಳಸಿದ್ರೆ ಇವುಗಳು ಇಳುವರಿಯಲ್ಲಿ ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ, ಬೆಳೆಗಳ ಇಳುವರಿಯನ್ನು ಮುಖ್ಯವಾಗಿ ಹೆಚ್ಚಿಸುತ್ತವೆ. ಈಗ ಸಾಮಾನ್ಯವಾಗಿ ತಜ್ಞರು ಮತ್ತೆ ಕೃಷಿ ಅನುಭವಿಗಳು ಹೇಳ್ತಿರ್ತಾರೆ ಸಮಗ್ರ ಪೋಷಕಾಂಶಗಳ ಬಳಕೆ ಮಾಡ್ರಿ ಅಂದ್ರೆ, ಈ ಸಮಗ್ರ ಪೋಷಕಾಂಶಗಳ ಬಳಕೆ ಅಂದ್ರೆ ಏನು ಸರ್? ಸಮಗ್ರ ಪೋಷಕಾಂಶ ಪದ್ಧತಿ ಅಂದ್ರೆ ಏನಪ್ಪ ಅಂದ್ರೆ ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಹಸಿರಿಲೆ ಗೊಬ್ಬರ, ಜೈವಿಕ ಗೊಬ್ಬರಗಳನ್ನು ಸಮರ್ಥ ರೀತಿಯಲ್ಲಿ ಬಳಕೆ ಮಾಡಿ ಸಸ್ಯಗಳಿಗೆ ಬೇಕಾಗತಕ್ಕಂತ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣ ಹಾಗೂ ಸರಿಯಾದ ಮೂಲಗಳಿಂದ ಒದಗಿಸುವ ಪದ್ಧತಿಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಕರಿತೀವಿ ನಾವು. ಸಾವಯವ ಗೊಬ್ಬರ ಅಂತಂದ್ರೆ ಸಾವಯವ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಹಸಿರಿಲೆ ಗೊಬ್ಬರ ಆಗಿರ್ಬೋದು, ಇದು ವಿವಿಧ ರೀತಿಯ ಸಾವಯವ ವಸ್ತುಗಳು. ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರ ಏನು ನಾವು ಡಿ ಎ ಪಿ ಯೂರಿಯಾ ಕಾಂಪ್ಲೆಕ್ಸ್ ಎಲ್ಲ ಹೇಳ್ತೀವಲ್ಲ ಅವು, ಮತ್ತೆ ಜೈವಿಕ ಗೊಬ್ಬರಗಳು ಬಯೋ ಫರ್ಟಿಲೈಸರ್ಸ್ ಅವೆಲ್ಲವನ್ನು ಅಂದ್ರೆ ನಾವೇನು ವಿವಿಧ ಸಾವಯವ ಮತ್ತು ಇನಾರ್ಗ್ಯಾನಿಕ್ ರಾಸಾಯನಿಕ ಗೊಬ್ಬರಗಳು ಎಲ್ಲಾ ವಿವಿಧ ಮೂಲಗಳಿಂದ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಒದಗಿಸ್ತೀವಲ್ಲ ಅದಕ್ಕೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಕರಿತೀವಿ. ಈ ಪದ್ಧತಿಯಲ್ಲಿ ರಾಸಾಯನಿಕ ಲಘು ಪೋಷಕಾಂಶಗಳು ಸಾವಯವ ಜೈವಿಕ ಗೊಬ್ಬರವನ್ನು ಬಳಸುವುದಲ್ಲದೆ ಈವನ್ ದ್ವಿದಳ ಧಾನ್ಯವನ್ನು ಬೆಳೆಯಬಹುದು. ನಾವು ದ್ವಿದಳ ಧಾನ್ಯಗಳು ಬೆಳೆದು ಬೆಳೆಗಳಿಗೆ ಪೋಷಕಾಂಶ ಒದಗಿಸಬಹುದು. ನಾವು ಈಗ ಭತ್ತದಲ್ಲಿ ಇವೆಲ್ಲವನ್ನ ಈ ಮುಂಚೆ ನಾವು ಗ್ರೀನ್ ಮೆನ್ಯೂವೆಲ್ಲ ಬೆಳಿತೀವಿ, ಅದೇ ರೀತಿ ಇಲ್ಲೂ ನಾವು ದ್ವಿದಳ ಧಾನ್ಯಗಳು ಬೆಳೆದು ನಾವು ಪೋಷಕಾಂಶಗಳು ಒದಗಿಸಬಹುದು. ಸೊ ಅದರಿಂದ ನಾವು ಮಣ್ಣಿನ ಆರೋಗ್ಯ ಫಲವತ್ತತೆ ಕಾಪಾಡುವುದಲ್ಲದೆ ನಾವು ಅಧಿಕ ಇಳುವರಿಯನ್ನು ಪಡೆದು ನಿರಂತರವಾಗಿ ಸುಸ್ಥಿರ ಕೃಷಿಗೆ ಅಡಿಗಲಾಗಬಹುದು. ಅಂದ್ರೆ ಸುಸ್ಥಿರ ಅಂದ್ರೆ ನಾವು ಈ ವರ್ಷ ಬೆಳೆದ್ರೆ ನೆಕ್ಸ್ಟ್ ಇಯರ್ನು ಅಷ್ಟೇ ಬರುತ್ತೆ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಬರಬಹುದು. ಆ ತರ ನಾವು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬಹುದು. ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಓನ್ಲಿ ಬರೀ ರಾಸಾಯನಿಕ ಗೊಬ್ಬರಕ್ಕೆ ಹೋದ್ರೆ ಈ ವರ್ಷ ಇಳುವರಿ ಚೆನ್ನಾಗಿ ಬರುತ್ತೆ, ನೆಕ್ಸ್ಟ್ ಇಯರ್ ಅಷ್ಟೇ ಬರಬಹುದು, ಆದ್ರೂ ನೆಕ್ಸ್ಟ್ ಇಯರ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಸಮಗ್ರ ಪೋಷಕಾಂಶ ಬಳಕೆ ಆದ್ರೆ ನಾವು ಸುಸ್ಥಿರವಾಗಿ ನಿರಂತರವಾಗಿ ಅಧಿಕ ಇಳುವರಿಯನ್ನು ಪಡೆಯಬಹುದು ಪಡಿಬಹುದು ಅಂತ ಹೇಳ್ತೀರಾ. ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಮುಖ್ಯ ಉದ್ದೇಶಗಳು ಏನಾಗಿರ್ತವೆ? ಇದು ಸಮಗ್ರ ಪೋಷಕಾಂಶ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡೋದು. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಬಂದ ನಂತರ ಅದಕ್ಕಿಂತ ಮುಂಚೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ಲಿಲ್ಲ. ಸುಮಾರು 70 ವರ್ಷ ಹಿಂದ್ಗಡೆ ರಾಸಾಯನಿಕ ಗೊಬ್ಬರ ಬಳಸೋದಕ್ಕೆ ಹಿಂದೇಟ್ ಹಾಕ್ತಿದ್ರು. ಬಟ್ ಈಗ ಎಲ್ಲ ಆಲ್ಮೋಸ್ಟ್ 90% ರೈತರು ಎಲ್ಲವನ್ನು 90% ರೈತರು ಬರೀ ರಸಗೊಬ್ಬರ ಬಳಸ್ತಾರೆ. ಅದಕ್ಕೆ ನಾವು ಈ ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡೋ ಮುಖ್ಯ ಉದ್ದೇಶ ಒಂದು ಫಸ್ಟ್ನೇದು. ಆಮೇಲೆ ಮಣ್ಣಿನಲ್ಲಿರುವ ಸಾವಯವ ಅಂಶವನ್ನು ಹೆಚ್ಚಿಸೋದು, ಮಣ್ಣಿನ ಆರೋಗ್ಯ ಅಥವಾ ಗುಣಮಟ್ಟವನ್ನು ಕಾಪಾಡುವುದು, ಸೂಕ್ಷ್ಮ ಜೀವಿಗಳ ಅಂಶವನ್ನು ಹೆಚ್ಚಿಸುವುದು. ಯಾಕಂದ್ರೆ ನಾವು ಈ ಸೂಕ್ಷ್ಮ ಜೀವಿಗಳ ಅಂಶ ಹೆಚ್ಚಿದ್ರೆ ನಮಗೆ ಬೆನಿಫಿಷಿಯಲ್ ಇರ್ತವೆ, ಮತ್ತೆ ಈವನ್ ರೋಗ ಬರಂತವನ್ನ ಕಿಲ್ ಮಾಡಂತ ಸೂಕ್ಷ್ಮ ಜೀವಿಗಳು ಇರ್ತವೆ, ಅಥವಾ ಈ ರಂಜಕ ಭೂಮಿನಲ್ಲಿ ಸಾಕಷ್ಟು ಏರಳವಾಗಿರುತ್ತೆ, ಅದು ಸಿಗದೇ ಇರಲ್ಲ, ಅದನ್ನು ಕರಗಿಸ್ತವೆ, ನೈಟ್ರೋಜನ್ ಫಿಕ್ಸ್ ಮಾಡ್ತವೆ. ಇಂಥವೆಲ್ಲ ಸೂಕ್ಷ್ಮಜೀವಿಗಳು ಸಂಖ್ಯೆ ಜಾಸ್ತಿ ಆಗುತ್ತೆ ಮಾಡುವುದು. ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡ್ತೀವಿ ನಾವು. ಸಂಪನ್ಮೂಲಗಳನ್ನ ನಾವು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನೇ ಬಳಸಿ ಗೊಬ್ಬರ ಮಾಡೋದು. ಸಾಕಷ್ಟು ವೇಸ್ಟ್ ನಾವು ಸುಟ್ಟಾಕ್ತಿವಿ, ಆಮೇಲೆ ಬೆಳೆ ಆದ್ಮೇಲೆ ಅದನ್ನ ನಾವು ಭೂಮಿಗೆ ಸೇರಿಸೋದು, ಒದಕ್ಕೆ ಮಾಡೋದು, ಅದ್ರ ಮಾಡೋದು, ಮಿಶ್ರ ಬೆಳೆ ಬೆಳೆಯೋದು ಅಂದ್ರೆ ಮಿಕ್ಸ್ ಕ್ರಾಪಿಂಗ್, ಸೀರಿಯಲ್ಸ್, ಪಲ್ಸಸ್, ಏಕದಳ ದ್ವಿದಳ ಧಾನ್ಯಗಳನ್ನ ಒಟ್ಟೊಟ್ಟಾಗಿ ಬೆಳೆಯೋದು, ಜೊತೆಗೆ ಅಂತರ ಬೆಳೆಯಾಗಿ ಬೆಳೆಯೋದು, ಇವೆಲ್ಲ ಮಾಡೋದ್ರಿಂದ ನಾವು ಕೃಷಿಯನ್ನು ಲಾಭದಾಯಕಿ ಮಾಡಬಹುದು. ಒಟ್ಟಾರೆಯಾಗಿ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಯಾವುದೇ ಬೆಳೆ ಚೆನ್ನಾಗಿ ಬೆಳೆ ಬರುತ್ತೆ. ಈಗ ನಮ್ಮ ಮುಖ್ಯ ಬೆಳೆ ಶೇಂಗಾ ಬೆಳೆ ಬೆಳಿಲಿಕ್ಕೆ ಸೂಕ್ತವಾದ ಜಮೀನಿನ ಆಯ್ಕೆ ಮತ್ತು ಭೂಮಿ ಸಿದ್ಧತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ ಸರ್. ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಇದ್ರೆ ಚೆನ್ನಾಗಿರುತ್ತೆ, ಅಥವಾ ಈವನ್ ಕಪ್ಪು ಗೋಡು ಮಣ್ಣನ್ನು ಸಹ ಈ ಶೇಂಗಾ ಬೆಳೆಯಲು ಯೋಗ್ಯವಾಗಿದೆ. ಮಣ್ಣು ಫಲವತ್ತಾಗಿದ್ದು ನೀರು ಬಸಿದು ಹೋಗುವ ವ್ಯವಸ್ಥೆ ಇದ್ದು ಗಾಳಿ ಆಡುವಂತೆ ಇರಬೇಕು, ಆಗ ನಾವು ಕಾಯಿಗಳ ಬೆಳವಣಿಗೆಗೆ ಬಹಳ ಯೋಗ್ಯವಾಗಿರುತ್ತದೆ. ಮಣ್ಣಿನಲ್ಲಿ ಸುಣ್ಣದ ಅಂಶ ಹೆಚ್ಚಿನ ಪ್ರಮಾಣದಿದ್ರೆ ಅದು ಒಳ್ಳೆಯದು. ಮುಂಗಾರು ಮಳೆಯು ಬಂದ ನಂತರ ಭೂಮಿಯನ್ನು 1 ಅಥವಾ 2 ಸಲ ಹೆಂಟೆ ಹೊಡೆದು 3-4 ಸಲ ಹರಗಿ ಪುಡಿಯಾಗುವಂತೆ ಮಾಡಿ ಭೂಮಿ ಸಿದ್ಧಗೊಳಿಸಿದ್ರೆ ಸಾಕಾಗುತ್ತೆ. ಈಗ ಮಣ್ಣಿನಲ್ಲಿ ಸುಣ್ಣದ ಅಂಶ ಇರಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನ ರೈತರು ಹೇಗೆ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ? ಸುಣ್ಣ ಇರತಕ್ಕಂತ ಮಣ್ಣಿನ ಲಕ್ಷಣ ಹೇಗಿರ್ತದೆ ಸರ್? ಈಗ ಕಪ್ಪು ಮಣ್ಣಿನಲ್ಲಿ ಸಾಮಾನ್ಯವಾಗಿ ಮಣ್ಣು ಸುಣ್ಣ ಜಾಸ್ತಿ ಇರುತ್ತೆ. ಇಲ್ಲ, ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ನಾವು ಯಾವುದೇ ಬೆಳೆ ಬೆಳೆದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಮಣ್ಣಿನಲ್ಲಿ ಯಾವ ಅಂಶಗಳು ಇರ್ತವೆ, ಯಾವ್ದು ಕೊರತೆ ಇದೆ, ಯಾವ ಪೋಷಕಾಂಶ ಕೊರತೆ ಇದೆ, ಯಾವ್ದು ಹೆಚ್ಚಿನ ಪ್ರಮಾಣದ ಇದೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗ್ತದೆ. ಬಹಳ ಮುಖ್ಯವಾಗಿ ರೈತರು ಕಾಲಕಾಲಕ್ಕೆ ಮಣ್ಣಿನ ಪರೀಕ್ಷೆಗೆ ಕೊಟ್ರೆ ಯಾವ ಬೆಳೆಯನ್ನ ಯಾವ ಕಾಲದಲ್ಲಿ ಬೆಳಿಲಿಕ್ಕೆ ಸೂಕ್ತ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಹೌದು. ಹಾಗಾಗಿ ಶೇಂಗಾ ಬೆಳೆ ಬೆಳಿಬೇಕು ಅನ್ನೋದಾದ್ರೆ ಜಮೀನಿನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಈಗ ಶೇಂಗಾ ಬೆಳೆಯಲ್ಲಿ ಸಾವಯವ ಗೊಬ್ಬರ ಮತ್ತೆ ಎರೆಹುಳು ಗೊಬ್ಬರಗಳ ಬಳಕೆ ಇದನ್ನ ಹೇಗೆ ಮಾಡಬೇಕು ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಶೇಂಗಾ ಬೆಳೆಯ ಸಾಗುವಳಿಯಲ್ಲಿ ಸಾವಯವ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಬಳಕೆ ಅತಿ ಮುಖ್ಯ. ಸೊ ಆದ್ದರಿಂದ ನಾವು ಪ್ರತಿ ಎಕರೆಗೆ ಒಂದು 6 ಗಾಡಿ ಚಕ್ಡಿ ಗಾಡಿ ಇರ್ತಿತ್ತು, ಚಕ್ಡಿ ಗಾಡಿ ಇಲ್ಲ ಈಗ. ಅಟ್ಲೀಸ್ಟ್ ಒಂದು 3 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಶೇಂಗಾ ಬಿತ್ತನೆಗೆ 3 ವಾರ ಮೊದಲು ಮಣ್ಣಿಗೆ ಸೇರಿಸ್ಬೇಕು ನಾವು. ಯಾಕಂತಂದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಇವತ್ತು ಮಿಕ್ಸ್ ಮಾಡ್ತೀವಿ ಭೂಮಿಗೆ, ನಾಳೆ ಬಿತ್ತನೆ ಮಾಡ್ತೀವಿ ಅಂದ್ರೆ ಅದು ಬೆಳೆಗಳಿಗೆ ಪೋಷಕಾಂಶಗಳು ಸಿಗೋಲ್ಲ, ದೊರೆಯೋದೇ ಇಲ್ಲ. ಸೊ ಅದಕ್ಕೆ ನಾವು ಯಾವಾಗ್ಲೂ 3 ವಾರ ಮುಂಚೆ ಯಾವುದೇ ಒಂದು ಸಾವಯವ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅಥವಾ ಯಾವುದೇ ಒಂದು ನಾವು ಸಾವಯವ ವಸ್ತುವನ್ನ ಭೂಮಿಗೆ ಹಾಕ್ತಿವಿ ಗೊಬ್ಬರದ ರೂಪದಲ್ಲಿ ಅಂತಂದ್ರೆ ನಾವು ಅದನ್ನ 3 ವಾರ ಮುಂಚೆ ಹಾಕ್ಬೇಕು. ಆ ರೀತಿ 3 ವಾರ ಮುಂಚೆ ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಅದು ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ, ಡಿಕಂಪೋಸ್ ಆಗಿ ನಮಗೆ ಬೆಳೆಗಳಿಗೆ ಪೌಷ್ಟಿಕಾಂಶಗಳು ಇಮಿಡಿಯೇಟ್ ಆಗಿ ಸಿಗ್ತವೆ. ಇಲ್ಲ ಅಂತಂದ್ರೆ ಭೂಮಿನಲ್ಲಿ ಸಿಗದೆ ದೊರೆಯತಕ್ಕಂತ ಅಂದ್ರೆ ಏನ್ ಬೆಳೆಗಳು ಸಿಗ್ತಿರ್ತಾವಲ್ಲ ಅಂತ ಪೌಷ್ಟಿಕಾಂಶಗಳು ಆ ಸೂಕ್ಷ್ಮಜೀವಿಗಳು ಬಳಸ್ಕೊಂಡು ಸಿಗದಂಗ್ ಮಾಡಿರ್ತಾವ ಅವಾಗ ಒಂದೆರಡು ಪೀರಿಯಡ್ ಅಲ್ಲಿ. ಸೊ ಹಾಗಾಗಿ ನಾವು 3 ವಾರ ಮುಂಚೆ ಹಾಕ್ಬೇಕು. ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಬದಲು ನಾವು ಶೇಂಗಾ ಬಿತ್ತನೆ ಮಾಡುವ ಹೊಲದಲ್ಲಿ ಸೆಣಬನ್ನು ಬೆಳೆದು ಮಣ್ಣಿಗೆ ಸೇರಿಸಬಹುದು. ಹೀಗೆ ಮಾಡುವುದರಿಂದ ಮಣ್ಣಿನ ಭೌತಿಕ ಗುಣಧರ್ಮಗಳು, ಭೌತಿಕ ಗುಣಧರ್ಮ ಅಂದ್ರೆ ಗಾಳಿ ಆಡೋದಾಗಿರ್ಬೋದು, ಚೆನ್ನಾಗಿ ನೀರು ಚೆನ್ನಾಗಿ ಬಸಿಯೋದಾಗಿರ್ಬೋದು, ಅಥವಾ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರು ಹಿಡಿದುಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ಸುಧಾರಿಸುತ್ತೆ. ಸೊ ಬೆಳೆಗೆ ಬಾಧಿಸುವ ಬುಡ ಮತ್ತು ಕತ್ತು ಕೊಳೆಯ ರೋಗಗಳನ್ನು ಸಹ ನಿಯಂತ್ರಿಸಬಹುದು, ಯಾಕಂದ್ರೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅಂತವನ್ನ ಏನು ಬುಡ ಮತ್ತು ಕತ್ತು ಕೊಳೆಯ ರೋಗ ಕಾರಕ ಸೂಕ್ಷ್ಮಜೀವಿ ಇರ್ತವೆ ಅವನ್ನ ತಿಂದಾಗ್ತಾವ ಅವು ಬೇರೆ ಬೆನಿಫಿಷಿಯಲ್ ಸೂಕ್ಷ್ಮಜೀವಿಗಳು. ಮತ್ತೆ ಶೇಂಗಾ ಸಾಗುವಳಿ ಎರೆಗೊಬ್ಬರದ ಬಳಕೆ ಇಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ನಾವು ಪ್ರತಿ ಎಕರೆಗೆ 1-2 ಟನ್ ಎರೆಹುಳು ಗೊಬ್ಬರನ್ನು ಬಿತ್ತುವ ಸಮಯದಲ್ಲಿ ಸಾಲಿನಲ್ಲಿ ಕೊಡಬೇಕು. ಸೊ ಎರೆಹುಳು ಗೊಬ್ಬರ ಬಳಕೆಯಿಂದ ಶೇಂಗಾ ಕಾಯಿಗಳ ತೂಕ ಸಹ ಹೆಚ್ಚಾಗಿ ಇಳುವರಿ ಬರುತ್ತೆ. ಈ ಶೇಂಗಾ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮಾಡಬಹುದಾ ಮತ್ತು ಅವುಗಳ ಮಹತ್ವ ಹೇಗಿರ್ತದೆ? ಹೌದು, ಧಾರಾಳವಾಗಿ ಮಾಡಬಹುದು. ಶೇಂಗಾ ಬೆಳೆಗೆ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರದ ಮೂಲಕ ಕೊಡಬೇಕು. ಬೀಜೋಪಚಾರ ಮಾಡುವ ಮೊದಲು ನಾವು ಬೀಜೋಪಚಾರ ಮಾಡ್ಬೇಕಪ್ಪ ಅಂದ್ರೆ ಅಂಟು ದ್ರಾವಣ ತಯಾರಿಸಬೇಕು, ಯಾಕಂದ್ರೆ ಚೆನ್ನಾಗಿ ಅದು ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರ ಅದಕ್ಕೆ ಅಂಟಬೇಕಲ್ಲ. ಹಾಗಾಗಿ ನಾವು ಮೊದಲು ಅಂಟು ದ್ರಾವಣ ತಯಾರಿಸಬೇಕು. ಇದಕ್ಕೇನಪ್ಪ ಅಂದ್ರೆ 1/2 ಲೀಟರ್ ನೀರಿನಲ್ಲಿ ಒಂದು 50 ಗ್ರಾಂನಷ್ಟು ಬೆಲ್ಲ ಕರಗಿಸಿ ಒಂದು 15 ನಿಮಿಷಗಳ ಕಾಲ ಒಂದು 1/2 ಗಂಟೆ ಕುದಿಸ್ಬೇಕು. ತಣ್ಣಗಾದ ಮೇಲೆ ಸ್ವಲ್ಪ ಅಂಟಿನ ದ್ರಾವಣವನ್ನು ಬೀಜದ ಮೇಲೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡ್ಬೇಕು ಬಯೋ ಫರ್ಟಿಲೈಸರ್ಸ್ನ. ಸೊ ಶಿಫಾರಸು ಮಾಡಿದ ಅಂದ್ರೆ ನಮ್ಮ ಶೇಂಗಾಕ್ಕಾದ್ರೆ 1 ಎಕರೆಗೆ ತಲಾ 1 ಕೆಜಿ ರೈಜೋಬಿಯಂ, ಅಂದ್ರೆ 1 ಕೆಜಿ ರೈಜೋಬಿಯಂ, 1 ಕೆಜಿ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂದ್ರೆ PSB ಅಂತ ಸಿಗುತ್ತೆ. ಸೊ ಅವೆರಡನ್ನು ತಲಾ 1 ಕೆಜಿ ಅದನ್ನ ಲೇಪಿಸಬೇಕು. ನಂತರ ಲೇಪಿಸಿದ ಬೀಜಗಳನ್ನು ಒಂದು 20 ನಿಮಿಷ ಸುಮಾರು 1/2 ಗಂಟೆ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ನಂತರ ಬಿತ್ತನೆಗೆ ಉಪಯೋಗಿಸಬೇಕು. ಹೀಗೆ ಈ ರೀತಿ ಬೀಜೋಪಚಾರವು ತುಂಬಾ ಸರಳವಾದ ಹಾಗೂ ಕಡಿಮೆ ಖರ್ಚಿನ ಬೇಸಾಯ ಕ್ರಮ, ಯಾಕಂದ್ರೆ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಇದು ಕೃಷಿ ಇಲಾಖೆಗಳು ಸಬ್ಸಿಡಿಯೇ ಕೊಡ್ತಾರೆ, ಈ ಒಂದು ಬರೀ 50 ರೂಪಾಯಿಗೆ ಕೊಡ್ತಾರೆ. ಸೊ ಅದಕ್ಕೆ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಈ ಶೇಕಡ 25% ನಾವು ಗೊಬ್ಬರಗಳನ್ನ ಉಳಿಸಬಹುದು ಜೈವಿಕ ಗೊಬ್ಬರ ಹಾಕೋದ್ರಿಂದ. ಸರ್, ಈಗ ತಾವು ಹೇಳಿದ್ರಿ ಶೇಂಗಾ ಬೆಳೆಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ, ಎರೆಹುಳು ಗೊಬ್ಬರಗಳ ಬಳಕೆ ಮತ್ತೆ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಹೇಳಿದ್ರಿ. ಇಷ್ಟೆಲ್ಲ ಜೈವಿಕ ಸಾವಯವ ಎರೆಹುಳು ಗೊಬ್ಬರಗಳ ಬಳಕೆಯ ನಂತರದಲ್ಲೂ ಸಹಿತ ರಾಸಾಯನಿಕ ಗೊಬ್ಬರಗಳ ಅಗತ್ಯತೆ ಆಗ್ತದ? ಹೇಗೆ? ಹಾಕ್ಲೇಬೇಕಾಗುತ್ತೆ. ಆಗ್ಲೇ ಹೇಳಿದೆ, ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಬೇಕು, ಹಾಗಾಗಿ ಚೆನ್ನಾಗಿ ಇಳುವರಿ ಬರುತ್ತಂತ. ಈ ಸಾವಯವ ಗೊಬ್ಬರದ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಶೇಂಗಾ ಒಂದು ದ್ವಿದಳ ಧಾನ್ಯ ಬೆಳೆ ಹಾಗೂ ಎಣ್ಣೆಕಾಳು ಬೆಳೆ ಆಗಿರೋದ್ರಿಂದ ಗಂಧಕ ಮತ್ತು ರಂಜಕದ ಅವಶ್ಯಕತೆ ಬಹಳ ಇರುತ್ತೆ ಇದಕ್ಕೆ. ಸೊ ಕ್ಯಾಲ್ಸಿಯಂ ಸಹ ಅಷ್ಟೇ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು 75% ಗಂಧಕ ಮತ್ತು ಕ್ಯಾಲ್ಸಿಯಂ ಅನ್ನು ಬೆಳವಣಿಗೆಯ ಹಂತದಲ್ಲಿರುವ ಕಾಯಿಗಳ ಮೂಲಕ ತೆಗೆದುಕೊಳ್ತವೆ. ಸೊ ಹಾಗಾಗಿ ನಾವು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ಅಂದ್ರೆ ಎಕರೆಗೆ 10 ಕೆಜಿಯಷ್ಟು ಸಾರಜನಕ, 30 ಕೆಜಿಯಷ್ಟು ರಂಜಕ, 10 ಕೆಜಿಯಷ್ಟು ಪೊಟಾಷ್, ಇವನ್ನ ಮೂಲ ಗೊಬ್ಬರವಾಗಿ ಕೊಡ್ಬೇಕು. ಮೂಲ ಗೊಬ್ಬರವಾಗಿ ಅಂದ್ರೆ ಬಿತ್ತನೆ ಮಾಡಬೇಕಾದ್ರೆ ಕೊಡ್ಬೇಕಾಗುತ್ತೆ. ಈ 30 ಕೆಜಿ ರಂಜಕ ಅಂತ ಏನ್ ಹೇಳಿದ್ನಲ್ಲ, ಅದನ್ನ ರಂಜಕವನ್ನು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಅಂದ್ರೆ SSP ಅಂತ ಸಿಗುತ್ತೆ ಅಂಗಡಿನಲ್ಲಿ. ಸೊ ಅದು ಮುಖಾಂತರ ಕೊಟ್ರೆ ನಮ್ಗೆ ಇನ್ನು ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಅದರಲ್ಲಿ 16% ರಂಜಕದ ಜೊತೆಗೆ 12% ಗಂಧಕ ಇರುತ್ತೆ, ಅದರಲ್ಲಿ ಸಲ್ಫರ್ ಇರುತ್ತೆ, ಮತ್ತೆ 19.5% ಕ್ಯಾಲ್ಸಿಯಂ ಇರುತ್ತೆ. ಇದು ಬೆಳೆಗಳಿಗೆ ಬಹಳ ಒಳ್ಳೇದು, ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಸಿಗ್ತಾ ಇಲ್ಲ ಅದು. ಸೊ ಹಾಗಾಗಿ ನಾವು DAP ಹೋಗ್ಬೋದು, DAP ಕಾಂಬಿನೇಷನ್, DAP ಯೂರಿಯಾ MOP ಹಾಕ್ಬೋದು. DAP ಆದ್ರೆ ಒಂದು 65 ಕೆಜಿ DAP ಹಾಕಿದ್ರೆ ಅದರಿಂದಲ ಯೂರಿಯಾ ನಮ್ಗೆ ಎಷ್ಟು ಶೇಂಗಕ್ಕೆ ಬೇಕಾಗುತ್ತಲ್ಲ ಅಷ್ಟು ದೊರಕುತ್ತೆ ಜೊತೆಗೇನೆ. ಮತ್ತೆ ಅದ್ರ ಜೊತೆಗೆ ಒಂದು 65 ಕೆಜಿ DAP ಜೊತೆಗೆ ಒಂದು MOP ಒಂದು 15-17 ಕೆಜಿ 20 ಕೆಜಿ ಹಾಕ್ಬಿಟ್ರೆ MOP ಸಾಕಾಗುತ್ತೆ. ಇಲ್ಲ ನಮಗೆ ಅದು ಸಿಗ್ತಾ ಇಲ್ಲಪ್ಪ, ಯಾಕಂದ್ರೆ ಈಗ ಪೊಟಾಷ್ ಸಿಗಲ್ಲ ಅಂತ ಹೇಳ್ತಾರೆ ರೈತರು, ಕೆಲವೊಬ್ಬ ನಮ್ಮ ಭಾಗದಲ್ಲಿ ಅಷ್ಟೊಂದು ಪೊಟಾಷ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಹಂಗೇನು ಸಿಕ್ಕಿಲ್ಲ ಅಂತಂದ್ರೂ 10-26-26 ಅಂತ ಬರುತ್ತಲ್ಲ, ಅದನ್ನ 2 ಚೀಲ ಹಾಕಿದ್ರೆ ಸಾಕಾಗುತ್ತೆ ಎಕರೆಗೆ. ಅದು ಎಲ್ಲಾನು ಫುಲ್ಫಿಲ್ ಮಾಡುತ್ತೆ, ಅಂದ್ರೆ ಯೂರಿಯಾನು ಸಾರಜನಕನು ದೊರಸ್ಕೊಡುತ್ತೆ, ರಂಜಕ ಪೊಟಾಷ್ ಮೂರುನು, ಪೊಟಾಷ್ ಜಾಸ್ತಿ ಆಗುತ್ತೆ ತೊಂದ್ರೆ ಇಲ್ಲ, ಯಾಕಂದ್ರೆ ಪೊಟಾಷು ಬಹಳ ಒಳ್ಳೇದು ಬೆಳೆಗಳಿಗೆ, ರೋಗ ಬರಲ್ಲ, ಒಳ್ಳೆ ಇಳುವರಿ ಕೊಡುತ್ತೆ, ಗಟ್ಟಿ ಮಾಡುತ್ತೆ, ಗಿಡಗಳನ್ನೆಲ್ಲ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಸುತ್ತೆ, ಕಾಳು ಚೆನ್ನಾಗಿ ಬರ್ತವೆ. ಸೊ ಹಾಗಾಗಿ ನಾವು 10-26-26 ಅಟ್ಲೀಸ್ಟ್ 2 ಚೀಲ ಹಾಕಿದ್ರೆ ನಾವು 3 ಪೋಷಕಾಂಶಗಳನ್ನ ಅದರಿಂದ ಪೂರೈಕೆ ಮಾಡಬಹುದು. ತಾವು ಈ ಮುಂಚೆ ಹೇಳಿದ್ರಿ ಸಸ್ಯಗಳ ಬೆಳವಣಿಗೆಗೆ ಲಘು ಪೋಷಕಾಂಶಗಳು ಬೇಕಾಗ್ತದೆ ಅಂತ ಹೇಳಿ, ಶೇಂಗಾ ಬೆಳೆಗೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇದೆಯೇ? ಇದ್ರೆ ಅದನ್ನ ಹೇಗೆ ಬಳಸ್ಬೇಕು ರೈತರು? ಹೌದು, ತುಂಬಾ ಇದೆ. ಯಾಕೆಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಅಂದ್ರೆ, ನಾವು ರಾಸಾಯನಿಕ ಗೊಬ್ಬರ ಬಳಸ್ತಿರ್ಲಿಲ್ಲ ಅವರು. ಬರೀ ಹೆಚ್ಚಿನ ಪ್ರಮಾಣದಲ್ಲಿ ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಮಾತ್ರ ಉಪಯೋಗಿಸಿ ಹೆಚ್ಚೆಚ್ಚು ಇಳುವರಿ ತೆಗಿತಾ ಇದ್ರು. ಸೊ ಆದ್ರೆ ಇತ್ತೀಚೆಗೆ ನಾವು ನಮಗೆ ಬೇಕಾಗುವ ಪ್ರಮಾಣದಲ್ಲಿ ಈ ಸಾವಯವ ಗೊಬ್ಬರ ಸಾಕಷ್ಟು ಲಭಿಸುತ್ತಿಲ್ಲ. ಯಾಕಂದ್ರೆ ದನ ಕರುಗಳನ್ನ ಯಾರು ಸಾಕಣೆ ಮಾಡ್ತಾ ಇಲ್ಲ ಜನಗಳು, ರೈತರು. ಸೊ ಹಾಗಾಗಿ ನಮ್ಗೆ ದೊರೀತಾ ಇಲ್ಲ. ಆದ್ರಿಂದ ನಾವು ರಾಸಾಯನಿಕ ಗೊಬ್ಬರ ಮೊರೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದದಾಗಿದೆ. ಸೊ ಹಾಗಾಗಿ ನಾವು ಕೊಟ್ಟಿಗೆ ಗೊಬ್ಬರಗಳಲ್ಲಿ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳ ಅವಶ್ಯಕತೆ ಇದೆಯೋ ಆ ಪ್ರಮಾಣದಲ್ಲಿ ನಾವು ಸಿಗ್ತಾ ಇದ್ವು. ಮುಂಚೆ ನಾವೇನು ಮುಂಚೆ ಸಗಣಿ ಗೊಬ್ಬರ ಕಂಪೋಸ್ಟ್ ಆಗ್ತಿದ್ವಲ್ಲ, ಆಗ ಸಿಗ್ತಿದ್ವು ನಮ್ಮ ಪೂರ್ವಜರಾಗ್ಬೇಕಾದ್ರೆ. ಬಟ್ ಈಗೇನಾಗಿದೆ, ನಾವು ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ಎಷ್ಟು ಅವಶ್ಯಕತೆ ತಕ್ಕಂತೆ ಹಾಕ್ತಿರ್ತೀವಿ ಅಲ್ಲಿ ಲಘು ಪೋಷಕಾಂಶಗಳು ಲಭಿಸಲ್ಲ ಅದರಲ್ಲಿ. ಈಗ ಸ್ವಲ್ಪ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ನಾವು ಯೂರಿಯಾ ರೈತ ಸಾರಜನಕ ಹಾಕ್ಬೇಕಂದ್ರೆ ಯೂರಿಯಾ ಹಾಕ್ತಿವಿ. ಯೂರಿಯಾ ಹಾಕ್ದ ನಮ್ಗೆ ನೈಟ್ರೋಜನ್ ಮಾತ್ರ ಸಾರಜನಕ ಮಾತ್ರ ಸಿಗುತ್ತೆ, ಬೇರೆ ಸಿಗಲ್ಲ. ಅದೇ ಡಿ ಎ ಪಿ ಹಾಕಿದ್ರೆ ಸಾರಜನಕ ಮತ್ತೆ ರಂಜಕ ಮಾತ್ರ ಸಿಗುತ್ತೆ, ಅಲ್ಲಿ ಪೊಟಾಷ್ ಸಿಗಲ್ಲ. ಮತ್ತೆ ಎಂ ಒ ಪಿ ಹಾಕಿದ್ರೆ, ಮಿರಟ ಪೊಟಾಷ್ ಹಾಕಿದ್ರೆ ಪೊಟಾಷ್ ಮಾತ್ರ ಸಿಗುತ್ತೆ, ಬೇರೆ ಸಿಗಲ್ಲ. ಅಂದ್ರೆ ಲಘು ಪೋಷಕಾಂಶಗಳು ಸಿಗದೇ ಇಲ್ಲ. ಜೊತೆಗೆ ಅದರಲ್ಲಿ ನಾವು ಯಾವ್ದು ಇರ್ತಾವೋ ಅವು ಮಾತ್ರ ಸಿಗ್ತವೆ. ಹಾಗಾಗಿ ನಾವು ಅಧಿಕ ಸಣ್ಣಯುಕ್ತ ಕಪ್ಪು ಭೂಮಿ ಅಥವಾ ಮಣ್ಣಿನ ಕ್ಷೇತ್ರವನ್ನು ನೀರಾವರಿಗೆ ಅಳವಡಿಸುವ ಸಂದರ್ಭದಲ್ಲಿ ಕಬ್ಬಿಣದ ಕೊರತೆ ಕಂಡು ಬರುತ್ತೆ ಸಾಮಾನ್ಯ. ಅಂದ್ರೆ ಕಪ್ಪು ಮಣ್ಣಿದೆಯಾ ಅಂದ್ರೆ ಅಲ್ಲಿ ಕಬ್ಬಿಣದ ಕೊರತೆ ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಬರುತ್ತೆ. ಹಾಗೂ ಇಂತಹ ಮಣ್ಣಿಗೆ ನಾವು ಕಬ್ಬಿಣದ ಸಲ್ಫೇಟ್ ಅಂದ್ರೆ ಫೆರಸ್ ಸಲ್ಫೇಟ್ ಅಂತ ಸಿಗುತ್ತೆ, ಅದನ್ನ ಎಕರೆಗೆ 10 ಕೆಜಿ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರಗಳಲ್ಲಿ ಮಿಕ್ಸ್ ಮಾಡಿ ಕೊಡೋದು ಒಳ್ಳೇದು. ಅದೇ ಮರಳು ಮಿಶ್ರಿತ ಜೇಡಿಯುಕ್ತ ಮರಳು ಮಣ್ಣಾದ್ರೆ ಅಲ್ಲಿ ಸತಿವಿನ ಕೊರತೆ ಕಂಡು ಬರುತ್ತೆ. ಸೊ ಅಂತ ಮಣ್ಣಿಗೆ ನಾವು ಸತಿವಿನ ಸಲ್ಫೇಟ್ ಅಂದ್ರೆ ಲಘು ಪೋಷಕಾಂಶನ 10 ಕೆಜಿನ ಕೊಟ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕಬ್ಬಿಣದ ಸಲ್ಫೇಟ್ ಮತ್ತು ಸತಿವಿನ ಸಲ್ಫೇಟ್ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದಾದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಗೂ ಅಥವಾ ಕಾಂಪೋಸ್ಟ್ ಗೊಬ್ಬರದ ಜೊತೆಗೆ ಬೀಜ ಬಿತ್ತುವ ಪೂರ್ವದಲ್ಲಿ ಕೊಡುವುದು ಸೂಕ್ತ. ಈಗ ಈ ಲಘು ಪೋಷಕಾಂಶಗಳು ಪ್ರತ್ಯೇಕವಾಗಿ ರೈತರಿಗೆ ಸಿಗ್ತಾವ ಹೇಗೆ ಸರ್? ಸಿಗ್ತಾವ ಸರ್, ಸಿಗ್ತಾವ. ಇದು ಎಲ್ಲ ಅಂಗಡಿಗಳು ಗೊತ್ತು, ರೈತರಿಗೂ ಗೊತ್ತು. ಜೊತೆಗೆ ಈವನ್ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಲಘು ಪೋಷಕಾಂಶಗಳು ಪ್ರಮೋಟ್ ಮಾಡೋಕ್ಕೋಸ್ಕರ ಅವರು, ಯಾಕಂದ್ರೆ ಎಲ್ಲ ರೈತರುಗಳು ಬರೇ ಯೂರಿಯಾ ಡಿ ಎ ಪಿ ಅಷ್ಟೇ 20-20 ಹಾಕ್ತಾರಲ್ಲ ಮೆಜಾರಿಟಿ, ಅದಕ್ಕೆ ಅವರಿಗೆ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕಡಿಮೆ ದರದಲ್ಲಿ ಸಿಗಂಗ್ ಮಾಡಿದೆ. ಈಗ ಶೇಂಗಾ ಬೆಳವಣಿಗೆ ಹಂತದಲ್ಲಿ ಶೇಂಗಾ ಬೆಳೆ ಏನಾಗ್ತದೆ, ಕೆಲವೊಮ್ಮೆ ಹಳದಿ ಬಣ್ಣಕ್ಕೆ ಬರ್ತದೆ ಅಥವಾ ಕೆಲವೊಮ್ಮೆ ಕಪ್ಪು ಚುಕ್ಕಿ ಚುಕ್ಕಿಗಳಾಗಿ ಎಲೆ ಮುದುರಿ ಹೋಗ್ತಾ ಇರ್ತದೆ. ಈ ರೀತಿ ಸಮಸ್ಯೆಗಳಾಗ್ಲಿಕ್ಕೆ ಕಾರಣ ಏನು ಸರ್? ಸಾಮಾನ್ಯವಾಗಿ ಕಪ್ಪು ಭೂಮಿನಲ್ಲಿ ಶೇಂಗಾ ಬೆಳಿತೀವಲ್ಲ, ಆಗ ಶೇಂಗಾ 30-50 ದಿನ ಇರುತ್ತೆ, 1-1.5 ತಿಂಗಳ ಇದ್ದಾಗ ತಿಳಿ ಹಳದಿ ಬಣ್ಣಕ್ಕೆ ಬರುತ್ತೆ. ಸೊ ಇದಕ್ಕೆ ಅನೇಕ ಕಾರಣ ಇರ್ತವೆ. ಸೊ ಆದ್ರೆ ಮುಖ್ಯವಾಗಿ ಕಬ್ಬಿಣದ ಕೊರತೆಯಿಂದ ಈ ರೀತಿ ಆಗುತ್ತೆ. ನಮ್ಗೆ ಕಬ್ಬಿಣ ಡಿಫಿಷಿಯನ್ಸಿ ಇದ್ರೆ, ಕಡಿಮೆ ಇದ್ರೆ, ಕೊರತೆ ಇದ್ರೆ ಆಗ ನಮ್ಗೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಅದು ಕಪ್ಪು ಮಣ್ಣಿನಲ್ಲಿ ಬೆಳೆದಾಗ ಇದನ್ನು ನಾವು ಹೋಗಲಾಡಿಸಲು 0.5% ಅಂದ್ರೆ 5% ಫೆರಸ್ ಸಲ್ಫೇಟ್ ಅಂದ್ರೆ ಕಬ್ಬಿಣ ಸಲ್ಫೇಟ್ ಸಿಗುತ್ತೆ, ಅದನ್ನ ನಾವು ಸ್ಪ್ರೇ ಮಾಡಬೇಕು. 15 ತಿಂಗಳ ಅಂತರದಲ್ಲಿ 2-3 ಸರಿ ಕೊಡಬೇಕು. ಸೊ ಅದೇ ನಾವು ಮರಳು ಮಿಶ್ರಿತ ಅಥವಾ ಕೆಂಪು ಮಣ್ಣಿನಲ್ಲಾದ್ರೆ 0.5% ಸತಿವಿನ ಸಲ್ಫೇಟ್ ಕೊಡ್ಬೇಕಾಗುತ್ತೆ. ಅಂದ್ರೆ ಅವಾಗ ಸತಿ ಕೊರತೆ ಇರುತ್ತೆ. ಮರಳು ಮಿಶ್ರಿತ ಅಥವಾ ಕೆಂಪು ಮಣ್ಣಿನಲ್ಲಾದ್ರೆ 30-50 ದಿನ ಇದ್ದಾಗ ಸತಿವಿನ ಕೊರತೆ ಇರುತ್ತೆ. ಅದೇ ಕಪ್ಪು ಮಣ್ಣಿನಲ್ಲಿ ಬೆಳೆದಾಗ 1-1.5 ತಿಂಗಳಲ್ಲಿ ಕಬ್ಬಿಣದ ಕೊರತೆ ಇರುತ್ತೆ. ಹಾಗಾಗಿ ನಾವು ಈ ಮುಂಚೆ ಹಾಕಕ್ ಆಗಿರಲ್ಲ ನಮ್ಗೆ. ಅಂದ್ರೆ ಮುಂಚೆ ಹೇಳಿದೆ ನಾನು, ಭೂಮಿಗೆ ನಾವು ಲಘು ಪೋಷಕಾಂಶಗಳಂದ್ರೆ ಸತುವನ್ನ ಆಯ್ತು, ಕಬ್ಬಿಣನ ಆಯ್ತು, 10 ಕೆಜಿ ನಾವು ಬಿತ್ತನೆ ಸಮಯದಲ್ಲಿ ಕೊಡ್ಬೇಕಂತ. ಸಪೋಸ್ ನಾವು ಕೊಡಕ್ ಆಗಿರಲ್ಲ, ಕೆಲವು ರೈತರು ಗೊತ್ತಿರಲ್ಲ ಅಥವಾ ಕೊಡಕ್ ಆಗಿರಲ್ಲ, ಅಂತ ಸಮಯದಲ್ಲಿ ನಂತರ ಒಂದು ತಿಂಗಳು ಆದ್ಮೇಲೆ ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ಬರುತ್ತೆ. ಆಗ ನಾವು ಯಾವ್ದು ಕೊರತೆ ಇರುತ್ತೆ ನೋಡ್ಬಿಟ್ಟು, ಕಪ್ಪು ಭೂಮಿಯಲ್ಲಾದ್ರೆ ಕಬ್ಬಿಣದ ಕೊರತೆ ಇರುತ್ತೆ, ಕೆಂಪು ಅಥವಾ ಮರಳು ಮಿಶ್ರಿತ ಮಣ್ಣಿನಲ್ಲಾದ್ರೆ ಸತುವಿನ ಸಲ್ಫೇಟ್ ಸಾಮಾನ್ಯವಾಗಿ ಕೊರತೆ ಇರುತ್ತೆ, ಅದನ್ನ ನಾವು 0.5% ಒಂದು ದ್ರಾವಣ ಮಾಡಿ 1 ಲೀಟರ್ ನೀರಿಗೆ 5 ಗ್ರಾಮ್ನಷ್ಟು ಬೆರೆಸಿ ನಾವು ಮಾಡ್ಬೇಕು. ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ಬಿಡ್ತಾರೆ, ನಾವು ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ ಚೆನ್ನಾಗಿರ್ಲಿ ಅಂತ, ಯಾವ್ದು ಔಷಧಿನಾಗ್ಲಿ ಅಥವಾ ಇವನ್ನಾಗ್ಲಿ ಗೊಬ್ಬರಗಳಾಗ್ಲಿ ಸ್ವಲ್ಪ ನಾವು 0.5 ಅಂದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ, 5 ಗ್ರಾಮ್ ಅಂದ್ರೆ ಇನ್ನೊಂದ್ 2-3 ಗ್ರಾಮ್ ಎಕ್ಸ್ಟ್ರಾ ಹಾಕ್ತಾರೆ. ಸೊ ಹಂಗ ಆಗ್ಬಾರ್ದು ಇವನ್ನ ಲಘು ಪೋಷಕಾಂಶಗಳನ್ನ, ಯಾಕಂದ್ರೆ ಬೆಳೆಗೆ ಮೇಲೆ ದುಷ್ಪರಿಣಾಮ ಆಗುತ್ತೆ, ಸ್ಕಾರ್ಚಿಂಗ್ ಆಗುತ್ತೆ, ಕಪ್ಪು ಚುಕ್ಕಿ ಅವೆಲ್ಲ ಆಗ್ತವೆ. ಸೊ ಆಗ ಅಂತವೆಲ್ಲ ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ಈ ಇಂತ ನಾವು ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಕಬ್ಬಿಣ ಅಥವಾ ಸತಿವಿನ ಸಲ್ಫೇಟ್ ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಉಳಿಯ ದುಷ್ಪರಿಣಾಮ ಕಡಿಮೆ ಮಾಡಕ್ಕೆ ನಾವು ಸ್ವಲ್ಪ ಸುಣ್ಣದ ತಿಳಿನೀರ್ ಕೊಡ್ಬೇಕು. ಸುಣ್ಣದ ತಿಳಿನೀರು ಜೊತೆ ಸೇರಿಸಿಡ್ದು ಬಿಟ್ರೆ ಆಗ ಅದೇನು ಬರೋದು ಇಲ್ಲ. ಇಲ್ಲ 0.5% ಅಷ್ಟು ಹೊಡೆದ್ರೆ ಅದ್ ಬೆಳೆಗಳಿಗೆ ಏನು ಆಗಲ್ಲ. ಸೊ ಹೆಚ್ಚಿನ ಹೊಡೆದಾಗ್ಲೂ ಸಮೇತ ನಾವು ಜೊತೆಗೆ ಸ್ವಲ್ಪ ಸುಣ್ಣದ ನೀರು ತಿಳಿನೀರು ಬೆರೆಸಿದ್ರೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಶೇಂಗಾ ಬೆಳೆಗೆ ಜಿಪ್ಸಮ್ ಅವಶ್ಯಕತೆ ಇದೆಯಾ ಸರ್? ಅಂದ್ರೆ ಯಾವಾಗ ಕೊಡ್ಬೇಕು, ಹೇಗ್ ಕೊಡ್ಬೇಕು? ಶೇಂಗಾ ಬೆಳೆಗೆ ಜಿಪ್ಸಮ್ ಬಹು ಮುಖ್ಯ. ಯಾಕೆಂತಂದ್ರೆ ಬೇರೆ ಬೆಳೆಗೆ ನಾವು ಹೋಲಿಸಿದ್ರೆ ಶೇಂಗಾ ಬೆಳೆಗೆ ಸುಣ್ಣದ ಅಂಶ ಮತ್ತು ಗಂಧಕದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈ ಜಿಪ್ಸಮ್ ನಲ್ಲಿ 29% ಸುಣ್ಣದ ಅಂಶ ಇರುತ್ತೆ, 18% ಗಂಧಕದ ಅಂಶ ಇರುತ್ತೆ. ಸೊ ಆದ್ದರಿಂದ ಶೇಂಗಾ ಬೆಳೆಯು 35-45 ದಿನ ಇರಬೇಕಾದ್ರೆ ಪ್ರತಿ ಎಕರೆಗೆ 200 ಕಿಲೋಗ್ರಾಂ ಅಂದ್ರೆ 4 ಚೀಲ 4 ಚೀಲ ಜಿಪ್ಸಮ್ ಅನ್ನು ಭೂಮಿಗೆ ಹಾಕಿ ಶೇಂಗಾ ಸಾಲಿಗೆ ಹಾಕಿ ಮಣ್ಣೇರಿಸಬೇಕಾಗುತ್ತೆ. ಈ ರೀತಿ ಜಿಪ್ಸಮ್ ಕೊಡುವುದರಿಂದ 20-25% ಹೆಚ್ಚಿನ ಶೇಂಗಾ ಇಳುವರಿ ಬಂದ ಸಂಶೋಧನಾ ನಿರ್ದೇಶನಗಳು ಇದಾವೆ. ಅಂದ್ರೆ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ 20-25% ಇಳುವರಿ ಜಾಸ್ತಿ ಬರುತ್ತೆ. ಅಂದ್ರೆ 10 ಕ್ವಿಂಟಲ್ ಆಗಿದ್ರು 12-13 ಕ್ವಿಂಟಲ್ ಆಗುತ್ತೆ. ಜಿಪ್ಸಮ್ ನಲ್ಲಿರುವ ಸುಣ್ಣ ಮತ್ತು ಗಂಧಕದ ಅಂಶಗಳನ್ನು ಶೇಂಗಾ ಗಿಡದ ಬುಡದಲ್ಲಿ ಬೆಳೆಯುತ್ತಿರುವ ಅಂದ್ರೆ ಊಡು ಬಾರಂಗಿ ಅಂತೀವಲ್ಲ ಅವಕ್ಕೂ ಮತ್ತೆ ಕಾಯಿಗಳು ಚೆನ್ನಾಗಿ ಹೀರ್ಕೊಂಡು ಪ್ರತಿ ಗಿಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿ ಬರುತ್ತವೆ ಮತ್ತು ಕಾಳುಗಳು ದಷ್ಟ ಪುಷ್ಟವಾಗಿ ತುಂಬಿಕೊಂಡು ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಶೇಂಗಾ ಬೆಳೆಗೆ ಕಾಳು ತುಂಬುವ ಸಮಯದಲ್ಲಿ ಸುಣ್ಣದ ಕೊರತೆಯಾದರೆ ಕಾಳುಗಳು ಜೊಳ್ಳಾಗ್ತವೆ ಮತ್ತು ಗಂಧಕದ ಕೊರತೆಯಾದರೆ ಎಣ್ಣೆಯ ಅಂಶ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಜಿಪ್ಸಮ್ ಅಲ್ಲಿ ಎರಡೂ ಇರುತ್ತೆ, ಸುಣ್ಣನು ಇರುತ್ತೆ ಗಂಧಕನೂ ಇರುತ್ತೆ. ಸೊ ಮತ್ತು ಕೆಂಪು ಮಸಾರಿ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಸುಣ್ಣ ಮತ್ತು ಗಂಧಕದ ಕೊರತೆ ಇರುವುದರಿಂದ ಪ್ರತಿ ಎಕರೆಗೆ ಪ್ರತಿ ವರ್ಷ ನಾವು ತಪ್ಪದೆ ಶೇಂಗಾ ಬೆಳೆದಾಗ 200 ಕಿಲೋಗ್ರಾಂ ಅಂದ್ರೆ 4 ಚೀಲ ಜಿಪ್ಸಮ್ ತಪ್ಪದೆ ಹಾಕಬೇಕಾಗುತ್ತೆ. ಸರ್, ಈಗ ನೀರಾವರಿ ಮತ್ತು ಮಳೆಯಾಶ್ರಿತದಲ್ಲಿ ಶೇಂಗಾ ಬೆಳೀತಾರೆ ರೈತರು ಸಾಮಾನ್ಯವಾಗಿ, ಇಲ್ಲಿ ನೀರಾವರಿಗೂ ಮತ್ತು ಮಳೆಯಾಶ್ರಿತದಲ್ಲಿ ಬೆಳೆಯುವಂತ ರೈತರು ಯಾವ್ಯಾವ ರೀತಿಯ ಪೋಷಕಾಂಶಗಳನ್ನ ಅವ್ರು ಬ್ಯಾಲೆನ್ಸ್ ಮಾಡಬೇಕು, ನಿರ್ವಹಣೆ ಮಾಡಬೇಕು? ನೀರಾವರಿ ಬೆಳೆಗಾದ್ರೆ ಈ ರಾಸಾಯನಿಕ ಗೊಬ್ಬರ ಹೇಳಿದೆ, 10 ಕೆಜಿ ಸಾರಜನಕ, 30 ಕೆಜಿ ರಂಜಕ, 10 ಕೆಜಿ ಪೊಟಾಶ್ ಅಂತ ಹೇಳಿದೆ. ಸೊ ಅದನ್ನ ಅಷ್ಟು ಹಾಕ್ಬೇಕಾಗುತ್ತೆ ನೀರಾವರಿಗಾದ್ರೆ. ಅದೇ ಮಳೆಯಾಶ್ರಿತ ಬೆಳೆಗಾದ್ರೆ ಒಂದು 10 ಕೆಜಿ ರಂಜಕ ಕಡಿಮೆ ಮಾಡಬಹುದು, 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟಾಶ್ ಹಾಕಿ ಸಾಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಪ್ರತಿ 2 ನೀರಾವರಿಗಾಗಿರ್ಬೋದು ಅಥವಾ ಮಳೆಯಾಶ್ರಿತ ಬೆಳೆಗಾಗಿರ್ಬೋದು ಒಂದು 3 ಟನ್ ಹಾಕ್ಬೇಕಾಗುತ್ತೆ ಎಕರೆಗೆ. ಸೊ ಎರೆಹುಳು ಗೊಬ್ಬರನ ಒಂದು 500 ಕೆಜಿಯಿಂದ 1 ಟನ್ ಅಷ್ಟು ಹಾಕ್ಬೇಕಾಗುತ್ತೆ. ರೈಜೋಬಿಯಂ ಗೊಬ್ಬರ ಎರಡಕ್ಕೂ ರೈಜೋಬಿಯಂ ಆಗಿರ್ಬೋದು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರಗಳು ಎರಡನ್ನು ತಲಾ 1 ಕೆಜಿ ಎರಡರಲ್ಲೂ ಹಾಕ್ಬೇಕಾಗುತ್ತೆ. ಜಿಪ್ಸಮ್ ಅನ್ನು ನಾರ್ಮಲ್ ಆಗಿ 200 ಕೆಜಿ ಹಾಕ್ಬೇಕಾಗುತ್ತೆ ಎಕರೆಗೆ. ಸೊ ಈ ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಸಹ 10-10 ಕೆಜಿನ ಇಲ್ಲೂ 10 ಕೆಜಿ ಹಾಕ್ಬೇಕು ಎಕರೆಗೆ, ಅಲ್ಲೂ 10 ಕೆಜಿ ಹಾಕ್ಬೇಕಾಗುತ್ತೆ. ಏನಂದ್ರೆ ರಾಸಾಯನಿಕ ಗೊಬ್ಬರ ಮಾತ್ರ ಒಂದು 10 ಕೆಜಿ ಕಡಿಮೆ ಆಗ್ಬಹುದು ಮಳೆ ಅಷ್ಟೇ ಬೆಳಗ್ಗೆ. ಸರ್, ಕೊನೆಯದಾಗಿ ನಮ್ಮ ರೈತರು ಈಗ ಶೇಂಗಾ ಬೆಳೆಯನ್ನ ಬೆಳೆಯುವಂತ ರೈತರಿಗೆ ತಾವು ಯಾವ ಕಿವಿಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಹೆಚ್ಚಿನ ಇಳುವರಿ ತಗೋಬೇಕಪ್ಪ ಅಂತಂದ್ರೆ ಶೇಂಗಾದಲ್ಲಿ ನಾವು ದಿನೇ ದಿನೇ ಸಾರಜನಕ, ರಂಜಕ, ಪೊಟಾಷ್ ಗೊಬ್ಬರಗಳನ್ನು ಹೆಚ್ಚು ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಕೆಟ್ಟು ಮಣ್ಣು ಬರಡು ಆಗೋದ್ರೆ ಸಂದೇಹ ಇರಲ್ಲ. ಸೊ ಹಾಗಾಗಿ ಇವುಗಳ ಬಳಕೆಯಲ್ಲಿ ಸರ್ಕಾರ ನಿಷೇಧಾಜ್ಞೆ ತರಬಹುದು ಮುಂದೆ. ಯಾಕಂದ್ರೆ ನಾವು ಬರೇ ಇದ್ರ ಮೇಲೆ ಡಿಪೆಂಡ್ ಆದ್ರೆ ಅದನ್ನ ರಿಸ್ಟ್ರಿಕ್ಟ್ ಮಾಡಬಹುದು, ಇಷ್ಟೇ ಹಾಕ್ಬೇಕಾಗುತ್ತೆ ಬೆಳೆಗೆ, ಒಬ್ಬ ರೈತನಿಗೆ ಇಷ್ಟೇ ಕೊಡ್ತೀವಿ ಅಂತ ಬರಬಹುದು. ಅದಕ್ಕೆ ಅವೆಲ್ಲ ಮಾಡೋದಕ್ಕಿಂತ ಮುಂಚೆನೆ ನಾವು ಸಾವಯವ ಗೊಬ್ಬರನ್ನು ಇದ್ರ ಜೊತೆಗೆ ಬಳಸಬೇಕು. ಈ ದಿಸೆಯಲ್ಲಿ ನಾವು ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಲಘು ಪೋಷಕಾಂಶಗಳು ಹಾಗೂ ಜೈವಿಕ ಗೊಬ್ಬರಗಳ ಸೂಕ್ತ ಮಿಶ್ರಣ ಅಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿ ನಾವು ದೀರ್ಘಕಾಲ ಮಣ್ಣಿನ ಫಲವತ್ತತೆ ಕಾಪಾಡಬಹುದು ಮತ್ತೆ ಭೂಮಿ ಸತ್ವವನ್ನು ಉಳಿಸ್ಕೋಬಹುದು ಮತ್ತೆ ಸುಸ್ಥಿರ ಕೃಷಿಗೆ ನಾಂದಿ ಮಾಡಿಕೊಡುತ್ತೆ. ಅಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದ್ರೆ ನಾವು ನಿರಂತರವಾಗಿ ಇಳುವರಿಯನ್ನು ಪಡೆಯಬಹುದು. ಒಟ್ಟಾರೆ ಹೇಳುವುದಾದ್ರೆ ನಾವು ಬಳಸುತ್ತಿರುವ ಪೋಷಕಾಂಶಗಳ ಪ್ರಮಾಣವನ್ನು ಗಮನಿಸಿದಾಗ ನಿಜವಾದ ಬೇಡಿಕೆಗಿಂತ ಕಡಿಮೆ ಇರುತ್ತೆ. ಸೊ ಆದರೂ ಏರುತ್ತಿರುವ ಬೆಲೆಯ ಸಂದರ್ಭದಲ್ಲಿ ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಬಡ ರೈತನಿಗೆ ಆಶಾದಾಯಕವಾಗಿರುತ್ತೆ. ಸೊ ಹಾಗಾಗಿ ನಾವು ಪ್ರಕೃತಿ ದತ್ತವಾಗಿ ದೊರೆಯುವ ಈ ಸಾವಯವ ವಸ್ತುಗಳನ್ನು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಬಳಸಿದಲ್ಲಿ ಈಗಿರುವ ಗೊಬ್ಬರದ ಕೊರತೆಯನ್ನು ನಿವಾರಿಸಬಹುದು, ಜೊತೆಗೆ ಹೆಚ್ಚಿನ ಇಳುವರಿ ಪಡೆಯಬಹುದು. ಬಟ್ ನಾವೇನೇ ಒಂದು ಯಾವುದೇ ಬೆಳೆ ಶೇಂಗಾ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಬೆಳೆ ಆಗಿರ್ಬೋದು ನಾವು ಪೋಷಕಾಂಶ ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಬಳಸಬೇಕಂತ ಹೇಳಿ ತಮ್ಮೆಲ್ಲ ರೈತ ಬಂಧುವರಿಗೂ ಈ ಮೂಲಕ ತಿಳಿಸ್ಕೊಡ್ತೀನಿ ಸರ್. ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ನಮ್ಮ ಕೇಳುಗ ರೈತರು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ತಮ್ಮನ್ನ ಸಂಪರ್ಕಿಸಬಹುದಾ? ಸಂಪರ್ಕಿಸಬಹುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ನೀಡ್ತೀರಾ? ನಂದು ಫೋನ್ ನಂಬರು ಯಾವಾಗ ಬೇಕಾದ್ರೂ ಸಂಪರ್ಕಿಸಬಹುದು. 7-8-9-8-4-4-5-4-1. ಒಳ್ಳೇದು ಡಾಕ್ಟರ್ ಕೃಷ್ಣಮೂರ್ತಿ ಅವರೇ. ರೈತ ಬಾಂಧವರೇ ಕೇಳಿದ್ರಲ್ಲ, ಶೇಂಗಾ ಬೆಳೆಯನ್ನ ಬೆಳೆಯುವಂತ ರೈತರು ಈ ಕಾರ್ಯಕ್ರಮವನ್ನ ಕೇಳಿಯೂ ಸಹಿತ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು, ತಜ್ಞರನ್ನ ಸಂಪರ್ಕಿಸಬೇಕು ಅನ್ನೋದಾದ್ರೆ ಡಾಕ್ಟರ್ ಕೃಷ್ಣಮೂರ್ತಿ ಡಿ ಇವರು ಹಗರಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನೀವು ಸಂಪರ್ಕಿಸಬಹುದು ಅಥವಾ ಭೇಟಿನೂ ಮಾಡಬಹುದು. ಮತ್ತೊಮ್ಮೆ ಇವರ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತಾ ಇದ್ದೀನಿ, 7-8-9-8-4-5-4. 4541 ಈ ದೂರವಾಣಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಡಾಕ್ಟರ್ ಕೃಷ್ಣಮೂರ್ತಿಯವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ಬಹಳ ಮುಖ್ಯವಾಗಿ ಶೇಂಗಾ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಈ ಅವಕಾಶ ಮಾಡಿಕೊಟ್ಟ ತಮಗೂ ಮತ್ತೆ ಎಲ್ಲ ಕೇಳುಗ ರೈತ ಬಾಂಧವರಿಗೂ ನಮಸ್ಕಾರಗಳು. ಇದುವರೆಗೆ ಬಡವರ ಬಾದಾಮಿ ಶೇಂಗಾ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಬೇಸಾಯ ಶಾಸ್ತ್ರದ ವಿಜ್ಞಾನಿ ಕೃಷಿ ತಜ್ಞ ಡಾಕ್ಟರ್ ಕೃಷ್ಣಮೂರ್ತಿ ಅವರೊಡನೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ರೈತ ಬಾಂಧವರೇ ರೈತರಿಗೆ ಸಲಹೆಗಳನ್ನು. ಬೇವಿನ ಮರ ನಮ್ಮ ರಾಷ್ಟ್ರದಲ್ಲಿ ಬಹಳ ಪೂಜ್ಯನೀಯ. ಅದಕ್ಕೆ ಬಹಳ ಪ್ರಮುಖ ಕಾರಣ ಅಂದರೆ ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣ. ಹಾಗೆ ಬೇವಿನ ಮರದಂತೆಯೇ ಕಹಿ ರುಚಿಯ ಆಗರವಾಗಿರ್ತಕ್ಕಂತಹ ನೆಲಬೇವು ಸಸ್ಯವು ಕೂಡ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಕಾರಣದಿಂದಾಗಿ ತುಂಬ ಬೇಡಿಕೆಯನ್ನು ಪಡೀತಾ ಇದೆ. ಹಾಗೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಇದರ ಬೇಸಾಯವನ್ನು ಮಾಡಬಹುದಾಗಿದೆ. ಕೇವಲ 0.5 ಮೀಟರ್ನಿಂದ 1 ಮೀಟರ್ ಎತ್ತರದವರೆಗೆ ಮಾತ್ರ ಬೆಳೆಯೋದ್ರಿಂದ ಇದನ್ನು ನೆಲಬೇವು ಅಂತಲೇ ಕರೀತಾರೆ. ನೆಲಬೇವಿನ ಕಹಿಗುಣ ಹಾಗೆ ಇದರಲ್ಲಿರ್ತಕ್ಕಂತಹ ಬಹಳ ಉಪಯುಕ್ತ ರಾಸಾಯನಿಕಗಳು ಇರೋದ್ರಿಂದ ಪ್ರಮುಖವಾದ ಔಷಧೀಯ ಸಸ್ಯವಾಗಿ ಬಳಕೆಯಾಗ್ತಾ ಇದೆ. ನೆಲಬೇವಿನ ಉತ್ಪನ್ನವನ್ನು ಎಲ್ಲ ಭಾಗವನ್ನು ಕೂಡ ವೈರಸ್, ಬ್ಯಾಕ್ಟೀರಿಯಾ ಹಾಗೆ ಶಿಲೀಂಧ್ರಗಳಿಂದ ಬರ್ತಕ್ಕಂತಹ ರೋಗಗಳನ್ನು ಗುಣಪಡಿಸೋದ್ರಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ನೆಲಬೇವನ್ನು ಕೂಡ ಅರಣ್ಯ ಮೂಲದಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸ್ತಾ ಇದ್ರು. ಹಾಗೆ ನಮ್ಮ ರಾಜ್ಯದ ಒಣ ಪ್ರದೇಶಗಳಲ್ಲಿ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಈ ಸಸ್ಯವನ್ನು ಯಾವುದೇ ಪ್ರದೇಶಗಳಲ್ಲೂ ಕೂಡ ಬೆಳೆಯಬಹುದು. ಆದರೆ ತಜ್ಞರು ಹೇಳುವ ಪ್ರಕಾರ ಸಾವಯವ ಅಂಶವುಳ್ಳಂತಹ ಮರಳು ಮಿಶ್ರಿತ ಜೇಡಿ ಮಣ್ಣು ಇದಕ್ಕೆ ಬಹಳ ಸೂಕ್ತವಾಗಿದೆ. ಹಾಗೆ ಹದವಾಗಿ ಮಳೆ ಬೀಳುವಂತಹ ತಂಪಾದ ಹವಾಗುಣವುಳ್ಳಂತಹ ಪ್ರದೇಶ ಬಹಳ ಸೂಕ್ತ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನೆಲಬೇವಿನ ಬೇಸಾಯ ಮಾಡಬೇಕಾದ್ರೆ ಬೀಜಗಳನ್ನು ನೆಟ್ಟಿ ಸಸಿಮಣಿಯನ್ನು ಮಾಡಿಕೊಳ್ಬಹುದು. ನಂತರ ಅವುಗಳನ್ನು ನಿಮ್ಮ ಭೂಮಿಯಲ್ಲಿ ನಾಟಿ ಮಾಡಬಹುದು. ಸಸಿಮಡಿಗಳನ್ನು ತಯಾರು ಮಾಡೋದಾದರೆ 1 ಚದರ ಮೀಟರ್ಗೆ 20 ಕಿಲೋಗ್ರಾಂನಂತೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ 10 ಅಡಿ ಅಗಲ 10 ಅಡಿ ಉದ್ದದಂತೆ ತಯಾರು ಮಾಡಿದಂತಹ 6 ಇಂಚದ ಮಡಿಗಳಲ್ಲಿ 5-6 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ. 1 ಎಕರೆಗೆ ಸುಮಾರು 5 ಮಡಿಗಳು ಬೇಕಾಗ್ತದೆ. ನಾಟಿ ಮಾಡಿದ ನಂತರ ದಿನಕ್ಕೆ ಒಮ್ಮೆಯಾದರೂ ಕೂಡ ನೀರನ್ನು ಕೊಡಬೇಕಾಗ್ತದೆ. 1 ವಾರದ ನಂತರ ಬೀಜಗಳು ಮೊಳಕೆ ಒಡೆಯಲು ಪ್ರಾರಂಭ ಆಗ್ತವೆ. 30-40 ದಿನದ ಸಸಿಗಳು ನಮಗೆ ನಾಟಿ ಮಾಡಲು ಯೋಗ್ಯವಾಗಿರ್ತವೆ. ಹಾಗೆ ನಾಟಿ ಮಾಡೋದಕ್ಕೆ ಮುಂಚೆ ನಾವು ಭೂಮಿಯನ್ನು ಸಿದ್ಧಗೊಳಿಸ್ಕೊಂಡಿರಬೇಕಾಗುತ್ತೆ. 3-4 ಬಾರಿ ಉಳುಮೆ ಮಾಡಿರಬೇಕು. ಉಳುಮೆ ಮಾಡಿ ಸಿದ್ಧ ಮಾಡಿದಂತಹ ಭೂಮಿಗೆ ಎಕರೆಗೆ 4 ಟನ್ನಂತೆ ಕಳಿತ ಕೊಟ್ಟಿಗೆ ಗೊಬ್ಬರವನ್ನು ಹರಡಿ ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಿರಬೇಕು. ಸಸಿಮಡಿಗಳನ್ನು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕಾಗುತ್ತೆ. ಹಾಗೆ ಶಿಫಾರಸು ಮಾಡಿದಂತಹ ರಸಗೊಬ್ಬರಗಳನ್ನು 30 ದಿನಗಳ ನಂತರ ಮೇಲ್ಗೊಬ್ಬರವಾಗಿ ಕೊಡಬೇಕು. ಕಳೆಯನ್ನು 4-5 ಬಾರಿ ಕೀಳಬೇಕಾಗುತ್ತೆ. ಹಾಗೆ 90-120 ದಿನಗಳಲ್ಲಿ ನೆಲಬೇವಿನ ಬೆಳೆ ಕೊಯ್ಲಿಗೆ ಅಥವಾ ಕಟಾವಿಗೆ ಸಿದ್ಧವಾಗ್ತದೆ. ಬೆಳೆದ ಗಿಡಗಳನ್ನು ಬೇರು ಸಹಿತ ಇಲ್ಲವೇ ನೆಲಮಟ್ಟದಿಂದ 10-15 ಸೆಂಟಿಮೀಟರ್ ಎತ್ತರದಲ್ಲಿ ಕಟಾವು ಮಾಡಬೇಕು. ಹೀಗೆ ಕಟಾವು ಮಾಡಿದ 90 ದಿನಗಳ ಅಂತರದಲ್ಲಿ ಪುನಃ ಮತ್ತೊಂದು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಮೊದಲನೇ ವರ್ಷದಲ್ಲಿ 2-3 ಕೊಯ್ಲನ್ನು ಪಡೆಯಬಹುದು. ಹಾಗೆ 2ನೇ ಮತ್ತು 3ನೇ ವರ್ಷಗಳಲ್ಲಿ ಸರಾಸರಿ 4 ಕಟಾವುಗಳನ್ನು ಮಾಡಬಹುದು. ಕಟಾವು ಮಾಡಿದ ಗಿಡಗಳನ್ನು ನೆರಳಿನಲ್ಲಿ ಹದವಾಗಿ ಒಣಗಿಸಿ ಶೇಖರಿಸಿ ಇಡಬೇಕಾಗುತ್ತೆ. ಪ್ರತಿ ಎಕರೆಗೆ ಸರಾಸರಿ 600-800 ಕಿಲೋಗ್ರಾಂ ಒಣಗಿದ ಎಲೆಗಳನ್ನು ನಾವು ಪಡೆಯಬಹುದು. ನಿಖರವಾದ ಮಾರುಕಟ್ಟೆ ಇಲ್ಲದಿದ್ರೂ ಕೂಡ ಔಷಧಿ ತಯಾರಿಕಾ ಕಂಪನಿಗಳು ಮತ್ತು ರಫ್ತುದಾರರು ನೆಲಬೇವಿಗೆ ಮಾರುಕಟ್ಟೆಯಾಗಿದ್ದಾರೆ. ಹಾಗಾಗಿ ಮೊದಲೇ ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. 1 ಕಿಲೋಗ್ರಾಂ ಒಣಗಿದ ನೆಲಬೇವಿಗೆ ಸುಮಾರು 15-20 ರೂಪಾಯಿ ದರವನ್ನು ನಾವು ಪಡೆಯಬಹುದು. ಹಾಗೆ ದರವನ್ನು ನಿಗದಿ ಮಾಡಬೇಕಾದ್ರೆ ನೆಲಬೇವಿನ ರಾಸಾಯನಿಕ ಪ್ರಮಾಣದ ಮೇಲೆ ನಿಗದಿ ಮಾಡ್ತಾರೆ. ಸಾಮಾನ್ಯವಾಗಿ ರೈತರು 1 ಎಕರೆಗೆ